ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಕೃಷಿ ತರಂಗ. ಮೆಕ್ಕೆಜೋಳದ ಸುಧಾರಿತ ಬೇಸಾಯ ಕ್ರಮಗಳು ಹಾಗೂ ರೋಗ ಕೀಟ ನಿರ್ವಹಣೆ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರುಗಳಾದ ಡಾ ಬಿಎಸ್ ಬಸವರಾಜು ಹಾಗೂ ಡಾ ಎಸ್ಟಿ ಭೈರಪ್ಪನವರ್ ಅವರೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಹಾಗಾದರೆ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258 ಹಾಗೂ 2462289 ಎಸ್ಟಿಡಿ ಕ್ರಮಾಂಕ 081272. ಕೇಳಿ ಕೃಷಿ ತರಂಗ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಕೃಷಿ ತರಂಗ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ಮೆಕ್ಕೆಜೋಳದ ಸುಧಾರಿತ ಬೇಸಾಯ ಕ್ರಮಗಳು ಹಾಗೂ ಸಸ್ಯ ಸಂರಕ್ಷಣೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೇರ ಫೋನಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೆಕ್ಕೆಜೋಳವನ್ನು ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗ್ತಾ ಇದೆ. ಆಲೂಗಡ್ಡೆ, ರಾಗಿ, ಈ ಒಂದು ಬೆಳೆಗಳನ್ನು ಬೆಳೀತಾ ಇದ್ದಂಥ ಜಮೀನು ಏನಿದೆಯೋ ಈ ಜಮೀನಿನಲ್ಲಿ ಇವತ್ತು ಮೆಕ್ಕೆಜೋಳವನ್ನು ನಾವು ನೋಡಬಹುದು. ಬಹಳ ಸುಲಭ ಅನ್ನುವ ಕಾರಣಕ್ಕೆ ಹಾಗೂ ಅತ್ಯಂತ ಹೆಚ್ಚು ಬೇಡಿಕೆ ಇದೆ ಅನ್ನುವ ಕಾರಣಕ್ಕಾಗಿ ಇವತ್ತು ನಮ್ಮ ಕೃಷಿಕರು ಈ ಬೆಳೆಯನ್ನು ಆಯ್ಕೆ ಮಾಡಿಕೊಂಡು ಬೆಳೀತಾ ಇದ್ದಾರೆ. ಆದರೆ ಇಳುವರಿ ಬಹಳ ಕಡಿಮೆಯನ್ನ ಪಡಿತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಏನೊಂದು ಒಂದು ಎಕರೆ ಪ್ರದೇಶದಲ್ಲಿ ಸರಾಸರಿ 40 ಕ್ವಿಂಟಾಲ್ ವರೆಗೂ ಕೂಡ ಇಳುವರಿಯನ್ನ ಪಡೆಯಬಹುದು. ಆದರೆ ಇಷ್ಟು ಪ್ರಮಾಣದಲ್ಲಿ ಯಾವ ಕೃಷಿಕರು ಕೂಡ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸದೇ ಇರತಕ್ಕಂಥದ್ದೇ ಒಂದು ಮುಖ್ಯ ಕಾರಣ ಅಂತ ಅನ್ಬಹುದು. ಈ ಕಾರಣದಿಂದ ನಾವಿವತ್ತು ನೇರ ಫೋನಿನ ಕಾರ್ಯಕ್ರಮವನ್ನು ಮೆಕ್ಕೆಜೋಳದ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇರಿಸಿಕೊಂಡಿದ್ದೇವೆ. ನೀವು ಈ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ವಿವರವನ್ನು ಪಡೆದುಕೊಳ್ಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಾಗಿ ಈಗ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರುಗಳಾದಂತಹ ಡಾ ಬಿಎಸ್ ಬಸವರಾಜು ಹಾಗೂ ಡಾ ಎಸ್ಟಿ ಭೈರಪ್ಪನವರ್. ಇಬ್ಬರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರಿಗೂ ಕೂಡ ಈ ಸ್ಟುಡಿಯೋ ಮೂಲಕ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ರೈತ ಬಾಂಧವರಿಗೆ ನಮಸ್ಕಾರಗಳು. ಈ ಒಂದು ಮೆಕ್ಕೆಜೋಳ ಅನ್ನುವಂಥದ್ದು ಏನಿದೆಯೋ ಈ ಬೀಜಗಳ ಆಯ್ಕೆಯಲ್ಲಿಯೇ ಒಂದಷ್ಟು ನಮ್ಮ ರೈತರು ಎಡವುತ್ತಾ ಇದ್ದಾರೆ ಅನ್ನುವಂಥದ್ದು. ನಮ್ಮ ಭಾಗಕ್ಕೆ ಅಥವಾ ನಮ್ಮ ಭೂಮಿಗೆ ಯಾವುದು ಸೂಕ್ತವಾದಂತಹ ಬೀಜ, ಹೇಗೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಬೇಕು, ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಡಾಕ್ಟ್ರೆ. ಈಗ ತಾವು ಹೇಳಿದಾಗೆ ಮೆಕ್ಕೆಜೋಳ ಎಷ್ಟು ವೇಗವಾಗಿ ಏನು ಅಂತಂದ್ರೆ ಬೆಳೀತಾ ಇದೆ ಅಥವಾ ರೈತರು ಅಳವಡಿಸ್ಕೊಳ್ತಾ ಇದ್ದಾರೆ, ಆ ಸಮಸ್ಯೆಗಳು ಕೂಡ ಅಷ್ಟೇ ವಿಶಾಲವಾಗಿ ಹರಡ್ತಾ ಇದೆ ಅಂತೇಳಿ ನಾವು ಹೇಳ್ಬಹುದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕ್ಷೇತ್ರ ಮಟ್ಟದಿಂದ ಬರುವಂತಹ ಏನು ಅಂತಂದ್ರೆ ಸಮಸ್ಯೆಗಳಿಗೆ ರೈತರು ಏನು ಅಂತಂದ್ರೆ ಈ ಜಂಟಿ ಕೃಷಿ ನಿರ್ದೇಶಕರ ಪತ್ರಗಳನ್ನು ಬರೆದು ಏನೋ ತಳಿ ಶುದ್ಧತೆ ಇಲ್ಲದೆ ಇರಬಹುದು, ಆಮೇಲೆ ಬೂಜು ರೋಗದ ಸಮಸ್ಯೆ ಇರಬಹುದು, ಕಳೆಗಳ ಹತೋಟಿ ಆಗದೆ ಇರುವಂತಹದ್ದು, ಇಂಥ ಅನೇಕ ಸಮಸ್ಯೆಗಳು ಈ ಒಂದು ಕಳೆದ ವರ್ಷ ನಾವು ನೋಡಿದ್ದನ್ನ ಕಾಣಬಹುದು. ಹೀಗಾಗಿ ಆಮೇಲೆ ಅನೇಕ ರೈತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪರ್ಟಿಕ್ಯುಲರ್ಲಿ ನಾವು ಹೇಳೋದಾದ್ರೆ ಈ ಅರಸೀಕೆರೆ ಭಾಗದ ಕೆಲವೊಂದು ರೈತರು ಏನು ಅಂತಂದ್ರೆ ದಾವಣಗೆರೆ ರಾಣೆಬೆನ್ನೂರಿಂದ ಬೀಜಗಳನ್ನು ತರಿಸಿಬಿಟ್ಟು ಬಿಲ್ ಇಲ್ಲದ ಹಾಗೆ ಅಂತ ಬೀಜಗಳನ್ನು ಬಿಟ್ಟು ಆ ಬೆಳೆಯನ್ನು ಕಳೆದುಕೊಂಡಂತ ನಿದರ್ಶನಗಳನ್ನು ಕೂಡ ನಾವು ನೋಡಿದ್ವಿ ಕಳೆದ ವರ್ಷ. ಹೀಗಾಗಿ ತಾವು ಏನು ಅಂತಂದ್ರೆ ಕಡಿಮೆ ಬೆಲೆಗೆ ಬೀಜ ಸಿಗುತ್ತೆ ಅಂತ ಹೇಳಿ ದಯವಿಟ್ಟು ತಗೊಳ್ಳಿಕ್ಕೆ ಅಧಿಕೃತ ಮಾರಾಟಗಾರರಿಂದ ನಮ್ಮ ವಿಶ್ವವಿದ್ಯಾನಿಲಯದಿಂದ ಅನೇಕ ತಳಿಗಳನ್ನು ನಾವು ಬಿಡುಗಡೆ ಮೆಸಕಣ ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಅದರ ಜೊತೆಗೆ ರೈತ ಸಂಪರ್ಕ ಕೇಂದ್ರದಿಂದ 8 ಬಹುರಾಷ್ಟ್ರೀಯ ಕಂಪನಿಗಳು 10-15,000 ಕ್ವಿಂಟಲ್ದಷ್ಟು ಏನು ಮುಸುಕಿನ ಜೋಳವನ್ನು ಮಾರಾಟ ಮಾಡ್ತಾ ಇರ್ತಾರೆ. ದಯವಿಟ್ಟು ತಾವು ಅಧಿಕೃತ ಮಾರಾಟಗಾರರಾಗ್ಲಿ, ರೈತ ಸಂಪರ್ಕ ಕೇಂದ್ರಗಳಾಗಲಿ, ವಿಶ್ವವಿದ್ಯಾನಿಲಯಗಳ ಒಂದು ಅಂಗಸಂಸ್ಥೆಗಳಾದಂತಹ ಕೃಷಿ ಮಹಾವಿದ್ಯಾಲಯ ಇರಬಹುದು, ವಲಯ ಕೃಷಿ ಸಂಶೋಧನಾ ಕೇಂದ್ರ ಇರಬಹುದು, ಇಂಥವುಗಳಲ್ಲಿ ತಾವು ಖರೀದಿ ಮಾಡಿ ಆ ಖರೀದಿ ಮಾಡಿದಂತ ಬ್ಯಾಗ್ ಇರಬಹುದು ಮತ್ತು ಬಿಲ್ಲು, ದಯವಿಟ್ಟು ಎಲ್ಲಾ ರೈತರಿಗೂ ನಾನು ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಖರೀದಿ ಮಾಡಿದಂತ ಬೀಜಕ್ಕೆ ಸರಿಯಾದ ಬಿಲ್ಲನ್ನು ಇಟ್ಕೊಳ್ಳೋದು ಬಹಳ ಒಂದು ಮುಂದಿನ ಏನಂತಂದ್ರೆ ದಿನಗಳಲ್ಲಿ ಬರುವಂತಹ ವ್ಯತ್ಯಾಸಗಳನ್ನು ಸರಿಪಡಿಸಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಬೀಜಗಳನ್ನ ಸೆಲೆಕ್ಷನ್ ಮಾಡತಕ್ಕಂತ ಸಂದರ್ಭದಲ್ಲಿಯೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಏನ್ ಬಿಲ್ ಇರುತ್ತೋ ಮತ್ತೆ ಆ ಲೇಬಲ್ ಇರುತ್ತೋ ಅದು ಆ ಬೆಳೆ ಮುಗಿಯುವವರೆಗೂ ಕೂಡ ತಮ್ಮ ಜೊತೆನಲ್ಲಿ ಇಟ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಸಾಮಾನ್ಯವಾಗಿ ಕೆಲವೊಂದು ಬೆಳೆಗಳಿಗೆ ಯಾವುದೇ ರೋಗ ಮತ್ತು ಕೀಟದ ಬಾಧೆ ಇರ್ತಾ ಇರಲಿಲ್ಲ ಇಷ್ಟು ದಿವಸ. ತೆಂಗಿಗಿರ್ತಾ ಇರಲಿಲ್ಲ, ರಾಗಿಗಿರ್ತಾ ಇರಲಿಲ್ಲ, ಭತ್ತಕ್ಕಿರ್ತಾ ಇರಲಿಲ್ಲ, ಮೆಕ್ಕೆಜೋಳಕ್ಕೂ ಕೂಡ ಇರ್ತಾ ಇರಲಿಲ್ಲ. ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ ಅಂತ ಅನಿಸುತ್ತೆ. ಹಲೋ, ರೈತ ಬಾಂಧವರೇ, ತಾವು ಕರೆಗಳನ್ನ ಮಾಡಬಹುದು. ಕರೆಗಳನ್ನ ಮಾಡಿ ಕರೆ ಮಾಡಲಿಕ್ಕೆ ನೀವು ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2452558, ಮತ್ತೊಂದು ಸಂಖ್ಯೆ 2462289, STD ಕೋಡ್ ಸಂಖ್ಯೆ 08172. ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ನೇರ ಫೋನಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕರೆ ಮಾಡಿ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತಹ ಯಾವುದೇ ತರಹದ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೇನೆ, 2452558, ಮತ್ತೊಂದು ಸಂಖ್ಯೆ 2462289, STD ಕೋಡ್ ಸಂಖ್ಯೆ 08172. ಹೀಗೆ ಮೆಕ್ಕೆಜೋಳಕ್ಕೂ ಕೂಡ ಯಾವುದೇ ತರಹದ ರೋಗ ಮತ್ತು ಕೀಟಗಳ ಬಾಧೆ ಇರ್ತಾ ಇರಲಿಲ್ಲ. ಇತ್ತೀಚೆಗೆ ಮೆಕ್ಕೆಜೋಳವನ್ನು ಕೂಡ ಬಾಧಿಸ್ತಾ ಇದ್ದಾವೆ. ಪ್ರಮುಖವಾಗಿ ಯಾವ ರೋಗ ಮತ್ತೆ ಕೀಟ ಬಾಧಿಸ್ತಾ ಇದೆ ಡಾಕ್ಟರ್? ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ. ಹಲೋ, ಹಲೋ ಸರ್, ನಮಸ್ತೆ ಸರ್. ಹಲೋ, ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ಸರ್, ಯೋಗೀಶ್ ಅಂತ. ಯೋಗೀಶ್ ಎಲ್ಲಿಂದ? ಗುಡ್ಡದಿಂದ ಸರ್. ಮಾತಾಡಿ ಯೋಗೀಶ್. ಹಲೋ, ನಿಮ್ ಪ್ರಶ್ನೆ ಏನಾದ್ರು ಕೇಳಿ ಯೋಗೀಶ್. ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಾಗಿ ಸರ್, ಮೆಕ್ಕೆಜೋಳಕ್ಕೆ ಹುಳ ಬೀಳುತ್ತಲ್ಲ ಸರ್, ಅದಕ್ಕೆ ಪರಿಹಾರ ಏನ್ ಸರ್ ಅದಕ್ಕೆ? ಈಗ ಮೆಕ್ಕೆಜೋಳದಲ್ಲಿ ತಮಗೆಲ್ಲ ಗೊತ್ತಿದೆ, ಈ ಲದ್ದಿ ಹುಳು ಅಥವಾ ಫಾಲ್ ಸೈನಿಕ ಹುಳು ಅಂತ ಅಂದ್ಬಿಟ್ಟು ತುಂಬಾ ಬಾಧೆ ಮಾಡ್ತಾ ಇದೆ. ಇದು ಸಾಮಾನ್ಯವಾಗಿ ಬಾಧೆ ಮಾಡೋದು ಒಂದು 18-25 ದಿನ ಏನಿದೆ ನೋಡಿ, ಅದ್ರೊಳಗಡೆ ಏನಾದ್ರು ಸಿಂಪಡಣೆ ಮಾಡಿದ್ರೆ ಮಾಡಿಬಿಡ್ಬೇಕು. ನೀವು 1-2 ತಿಂಗಳು ಬಿಟ್ಕೊಂಡು ಮಾಡಿದ ಏನಾಗಿದೆ, ಸಾಕಷ್ಟು ಹಾನಿಯಾಗಿರ್ತದೆ. ಈಗಂತೂ ಇದು ಶಿಫಾರಸ್ ಆಗಿದೆ, ಈಗ ಎಮಾಮೆಕ್ಟಿನ್ ಬೆಂಜರೇಟ್ ಅಂತ ಅಂದ್ಬಿಟ್ಟು ರೈತ ಸಂಪರ್ಕ ಕೇಂದ್ರ ಸಿಗ್ತದೆ ಅಲ್ವಾ, ಒಂದು 10 ಲೀಟರ್ ನೀರಿಗೆ ಕೇವಲ 4 ಗ್ರಾಂ ಹಾಕೊಂಡು ಸುಳಿ ಒಳಗಡೆಗೆ 4-5 ಹನಿ ಹೋದ್ರೆ ಸಾಕು, ಎಲೆ ಮೇಲೆ ಸಿಂಪಡಣೆ ಬೇಡ. ನೇರವಾಗಿ ಸುರುಳಿ ಒಳಗಡೆ ಔಷಧಿ ಬಿದ್ದರೆ ಔಷಧಿ ನೇರವಾಗಿ ಉಳಿದ ಮೇಲೆ ಬಿಡ್ತದೆ, ಒಳ್ಳೆ ಕಂಟ್ರೋಲ್ ಬರ್ತದೆ. ಅದು ಬಿಟ್ಟು ನೀವು ಚೆನ್ನಾಗಿ ತಿಂದ ಆದ್ಮೇಲೆ ಸ್ಪ್ರೇ ಮಾಡಿದ್ರೆ ಉಪಯೋಗ ಆಗೋದಿಲ್ಲ, ಎಲೆ ಮೇಲೆ ಸ್ಪ್ರೇ ಉಪಯೋಗ ಆಗೋದಿಲ್ಲ ಸರ್. ನೀವೇನ್ ಮಾಡಬೇಕು, ನೇರವಾಗಿ ಸುರುಳಿ ಒಳಗೆ ಸಿಂಪಡಣೆ ಮಾಡಿ ಎಮಾಮೆಕ್ಟಿನ್ ಬೆಂಜರೇಟು ಅಷ್ಟಿರ್ಲಿಲ್ಲ, ಇನ್ನೊಂದು ಕ್ಲೋರಾಂಟ್ರನಲ್ಲಿ ಪ್ರೋಲ್ ಅಂತ ಸಿಗುತ್ತೆ, ಅದು 1 ಲೀಟರ್ಗೆ 0.3 ಗ್ರಾಂ ಹಾಕಿ ಸುರುಳಿ ಒಳಗಡೆಗೆ 4 ಹನಿ ಬೀಳಬೇಕು, ಕಂಟ್ರೋಲ್ ಬರ್ತದೆ. ಹಾ ಸರ್, ಇದು ಈ ಮುಂಗಾರಿಗೆ ಸರ್ ಒಳ್ಳೆ ತಳಿ ಯಾವ್ದು ಸರ್ ಜೋಳದ್ದು? ಈಗಾಗಲೇ ನಾನು ಹೇಳಿದೆ, ರೈತ ಸಂಪರ್ಕ ಕೇಂದ್ರದ ಮೂಲಕ ನಿಮಗೆ ಅನೇಕ ಏನಂತಂದ್ರೆ ಈ ಪ್ರೈವೇಟ್ ಅಂತಂದ್ರೆ ಖಾಸಗಿ ಕಂಪನಿಗಳು ಸಾಕಷ್ಟು ಬೀಜಗಳನ್ನ ಸರಬರಾಜು ಮಾಡ್ತಾವೆ. ಸೊ ಅಲ್ಲಿ ನಿಮ್ಗೇನು ಅಂತಂದ್ರೆ 50% ಸಬ್ಸಿಡಿ ಇರುತ್ತೆ. ಜನರಲ್ ಆದ್ರೆ SC/ST ಆದ್ರೆ 75% ಸಬ್ಸಿಡಿ ಇರುತ್ತೆ. ಹೀಗಾಗಿ ನಿಮ್ಗೆ ಅಲ್ಲಿ ಅಧಿಕೃತ ಬಿಲ್ಲನ್ನು ಕೂಡ ಸಿಗುತ್ತೆ. ಆಮೇಲೆ ಎಲ್ಲಾ ಖಾಸಗಿ ಕಂಪನಿಗಳು ಕೂಡ ಒಂದು ಉತ್ಕೃಷ್ಟ ಬೀಜಗಳನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸರಬರಾಜು ಮಾಡಿರ್ತಾರೆ ಇವರು. ಇದರ ಜೊತೆಗೆ ನಮ್ಮ ವಿಶ್ವವಿದ್ಯಾನಿಲಯ ಏನು ಬೆಂಗಳೂರಿದೆ ಅಲ್ಲ, ಅದರ ಅಡಿಯಲ್ಲಿ ಬರುವಂತಹ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯದಿಂದ ಒಂದು 4 ಸಂಕರಣ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ನಿತ್ಯಶ್ರೀ ಅನ್ನುವಂತ ಒಂದು ಸಂಕರಣ ತಳಿ ಇದೆ, ಹೇಮ ಅನ್ನುವಂತ ಒಂದು ತಳಿ ಇದೆ, MAH 14-5 ಅನ್ನುವಂತ ಒಂದು ತಳಿ ಇದೆ, MAH 14-138. ಹೀಗೆ 4 ಏನು ಸಂಕರಣ ತಳಿಗಳನ್ನ ನಮ್ಮ ವಿಶ್ವವಿದ್ಯಾನಿಲಯ ಬೆಂಗಳೂರು ಬಿಡುಗಡೆ ಮಾಡಿದೆ. ಇವು ಕೂಡ ನೀವು ಏನಂತಂದ್ರೆ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೀಗಾಗಿ ಮಂಡ್ಯದಿಂದ ಆಗ್ಲಿ ಅಥವಾ ನೀವು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಬೀಜಗಳನ್ನು ಖರೀದಿ ಮಾಡಿ ಬಿತ್ತನೆ ಮಾಡ್ಕೊಡೋದು ಹೆಚ್ಚು ಸೂಕ್ತ. ಇವರು ನಮ್ಮ ವಿಶ್ವವಿದ್ಯಾನಿಲಯದ ಬಿಡಿ, ನಮ್ಮ ವಿಶ್ವವಿದ್ಯಾನಿಲಯ ನಿಮ್ಗೆ ಸಿಗದೇ ಇದ್ರೆ ನೀವು ಖಾಸಗಿ ಕಂಪನಿಯಲ್ಲೂ ಕೂಡ ಒಳ್ಳೊಳ್ಳೆ ಬೀಜಗಳನ್ನು ಮಾರಾಟ ಮಾಡ್ತಾ ಇರ್ತಾರ. ಅಂತವನ್ನಾದರೂ ನೀವು ತಗೊಂಡು ಬಿಲ್ಲನ್ನು ಕಾಯ್ದಿಟ್ಕೊಳ್ಳಿ ದಯವಿಟ್ಟು. ಯಾಕಂದ್ರೆ ನಿಮ್ಮ ದುದ್ದ ಹೋಬಳಿ ಇರ್ಬೋದು, ಅರಸೀಕೆರೆ ಭಾಗ ಇರ್ಬೋದು, ನಾವು ಕಳೆದ ಭಾಗ ಅನೇಕ ಸಮಸ್ಯೆಗಳನ್ನು ನೋಡಿದ್ವಿ. 1 ತೆನೆಯಲ್ಲಿ 2-3 ತೆನೆ ಬರುವಂತಹದ್ದು, ಆಮೇಲೆ ಬಿಳಿ ಆಗುವಂತಹದ್ದು, ಬೂಜು ರೋಗ ಬಂದು ಪೂರ್ತಿ ಬೆಳೆ ಕಳ್ಕೊಂಡದ್ದು ನಾವು ನೋಡಿದ್ವಿ. ದಯವಿಟ್ಟು ಅಂತ ಅವಕಾಶ ಕೊಡದ ಹಾಗೆ ನೀವೇನು ಅಂತಂದ್ರೆ ಬೀಜೋಪಚಾರ ಆಗಿದೆ ಇಲ್ಲ ನೋಡುವಂತದ್ದು, ಆಮೇಲೆ ಆ ಲೇಬಲ್ ಏನು ಅಂತಂದ್ರೆ ಅದ್ರ ಮೇಲೆ ಒಂದು ಲೇಬಲ್ ಇರುತ್ತೆ ಅಥವಾ ಏನು ಪ್ಯಾಕ್ ಮೇಲೆ ಲೇಬಲ್ ಪ್ರಿಂಟ್ ಮಾಡಿಬಿಟ್ಟಿರ್ತಾರ, ಅದನ್ನು ಗಮನಿಸುವಂತಹದ್ದು. ಎರಡನೇದು ಬಿಲ್ ಅನ್ನ ದಯವಿಟ್ಟು ರೈತರಿಗೆ ನಾನು ಕಿವಿಮಾತು ಹೇಳೋದು ಏನಂತಂದ್ರೆ, ಖರೀದಿಸಿದಂತಹ ಬೀಜಕ್ಕೆ ಬಿಲ್ ಅನ್ನ ಪಡೆದುಕೊಂಡು ಏನು ಅಂತಂದ್ರೆ ಬೆಳೆ ಮುಗಿಯುವವರೆಗೂ ಕಾಯ್ದಿಟ್ಕೊಳ್ಳೋದು ಬಹಳ ಸೂಕ್ತ. ಇಲ್ಲ ಇಲ್ಲ ಬರುವಲ್ಲ ಇವ್ರೆ. ಇದು ಏನು ಅಂತಂದ್ರೆ ನಿಮಗೆ ಇಲ್ಲೇ ಕಿವಿಮಾತು ಹೇಳ್ತೀನಿ, ಇದು ಸಂಕರಣ ತಳಿ ಅಂತ ಹೇಳ್ತೇವೆ. ಹೆಣ್ಣು ಮತ್ತು ಗಂಡು ಬೀಜಗಳನ್ನ ನಾವು ಸಂಯೋಜನೆ ಮಾಡಿ ನಾವು ಸಂಕರಣ ಅಂದ್ರೆ ಹೈಬ್ರಿಡ್ ಅಂತ ಹೇಳ್ತೇವೆ, ಅದನ್ನು ನಾವು ಉತ್ಪಾದನೆ ಮಾಡಿರ್ತೇವೆ. ಸೊ ಹೀಗಾಗಿ ಇದು ಬೀಜ ಅಲ್ಲ, ಪ್ರತಿ ವರ್ಷ ನಾವು ಬಳಕೆ ಮಾಡ್ಕೋಬೇಕು ಇವು ಸಂಕರಣ ತಳಿಗಳು ಅಥವಾ ಹೈಬ್ರಿಡ್ಗಳನ್ನ. ತಳಿಗಳಾದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ವರ್ಷ ಬಳಕೆ ಮಾಡ್ಕೋಬೇಕಾಗತ್ತೆ, ಇವು ತಳಿಗಳಲ್ಲ ಹೈಬ್ರಿಡ್ಸ್ ಇವು. ಧನ್ಯವಾದ ಯೋಗೇಶ್ ಕರೆ ಮಾಡಿದಕ್ಕಾಗಿ, ನಾವು ಮುಂದಿನ ಕರೆಗೆ ಹೋಗ್ತೇವೆ. ಹಲೋ, ಕರೆಯಲ್ಲಿ ಏನೋ ಒಂದಷ್ಟು ವ್ಯತ್ಯಾಸ ಆಯ್ತು. ಈ ಮೆಕ್ಕೆಜೋಳವನ್ನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಯಾಕೆ ಬೆಳೀತಾ ಇದಾರೆ? ಈಗ ಏನು ಅಂತಂದ್ರೆ ಇದರ ಒಂದು ವಿಶೇಷತೆ ನೋಡೋದಾದ್ರೆ ಇದರ ಒಂದು ಬಳಕೆಯನ್ನು ನಾವು ನೋಡಿದಾಗ 47% ಕೋಳಿ ಆಹಾರವಾಗಿ ಬಳಕೆ ಆಗ್ತಾ ಇದೆ, ಪೌಲ್ಟ್ರಿ ಫೀಡ್ ಆಗಿ. 12% ಅಂತಂದ್ರೆ ಪಶು ಆಹಾರ ಮಾಡ್ಲಿಕ್ಕೆ ಬಳಕೆ ಆಗ್ತಾ ಇದೆ, ಹಸು ಎಮ್ಮೆ ಎಮ್ಮೆ ಇಂತಹ ಪಶು ಆಹಾರ ಮಾಡ್ಲಿಕ್ಕೆ ಉಪಯೋಗ. ಟೋಟಲಿ 59% ಇದ್ರ ಬಳಕೆ ಏನು ಅಂತಂದ್ರೆ ಪಶು ಆಹಾರವಾಗಿ ಬಳಕೆ ಆಗ್ತಾ ಇದೆ. ಪೌಲ್ಟ್ರಿ ಇರಬಹುದು, ದನ ಇದರಿಂದ ಹಸು ಇರಬಹುದು, ಇಂತ ಬಳಕೆ ಆಗ್ತಾ ಇದೆ. ಇದರ ಜೊತೆಗೆ 23% ನಾವು ಆಹಾರವಾಗಿ ಬಳಕೆ ಮಾಡ್ತಾ ಇದೀವಿ. ನೀವು ಮಾರುಕಟ್ಟೆಯಲ್ಲಿ ನೋಡಿರಬಹುದು ಕಾರ್ನ್ ಫ್ಲೇಕ್ಸ್. ಒಂದು ಕರೆ ಇದೆ. ಹಲೋ, ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸಾಲಗಾಮಿ ನರಸೀಪುರದಿಂದ ಸಾನಂದ್ ಗಣೇಶ್ ಅಂತ. ಮಾತಾಡಿ ಗಣೇಶ್. ಸರ್, ಗೊಬ್ಬರನ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಹಾಕ್ಬೇಕು ಅಂತ ಒಂದು. ಎರಡನೇದೇನು ಅಂತಂದ್ರೆ, ಕೃಷಿ ಇಲಾಖೆಗೆ ಗೇಳ ತರಕ್ ಹೋದ್ರೆ ನಮ್ಮನ್ನೇ ಆಯ್ಕೆಗೆ ಬಿಡ್ತಾರೆ. ನಾಲ್ಕೈದು ತರ ಇರುತ್ತೆ, ಯಾವ್ದು ತಗೋಬಹುದು ಏನು ಅಂತ ಅದ್ರ ಮಾಹಿತಿನಾರ ಕೊಡ್ಬೇಕು. ಯಾವ್ಯಾವ್ದು ಎಷ್ಟೆಷ್ಟು ಬರುತ್ತೆ ಇಳುವರಿ ಚೆನ್ನಾಗಿ ಬೆಳೆದ್ರೆ ಅಂತೆಲ್ಲ ಹೇಳ್ಬೇಕು. ಹೇಳ್ತಾರೆ, ಈಗ ಯಾವುದೇ ಕಾರಣಕ್ಕೂ ಹೇಳಲ್ಲ. ಈಗ ಮೊದಲೇ ಪ್ರಶ್ನೆಗೆ ನೀವು ರಸಗೊಬ್ಬರಗಳನ್ನ ಯಾವ್ದು ಹಾಕಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ಬಿಡ್ತೇನೆ ಇವ್ರು. ನಾವು ಏನು ಅಂದ್ರೆ ಮೂಲ ಗೊಬ್ಬರವಾಗಿ ಈಗೇನು ನಾವು ಹಾಸನ ಜಿಲ್ಲೆ ಇದೆ ಅಲ್ಲ, 1 ಎಕರೆಗೆ ನೀವು ಏನು ಅಂದ್ರೆ 1 ಚೀಲ DAP ತಗೊಳ್ಳಿ, 1/2 ಚೀಲ ಪೊಟ್ಯಾಷನ್ನ ಮೂಲ ಗೊಬ್ಬರವಾಗಿ ಕೊಡಿ, ಸರಿನಾ? ಆಮೇಲೆ ಬಿತ್ತನೆ ಮಾಡಿದ 1-30 ದಿವಸ ನಂತರ, ಅಂದ್ರೆ ಮೊಣಕಾಲು ಎತ್ತರಕ್ಕೆ ಬೆಳೆ ಬಂದಿರುತ್ತೆ, ಆ ಟೈಮ್ನಲ್ಲಿ ಏನು ಅಂತಂದ್ರೆ 1 ಚೀಲ ಯೂರಿಯಾವನ್ನ ಮೇಲುಗೊಬ್ಬರವಾಗಿ ಕೊಡ್ಲಿಕ್ಕೆ ನಾವು ಹೇಳ್ತೇವೆ ಇವರು. ಇಷ್ಟಾದ್ರೆ ಸಾಕಾಗುತ್ತೆ. ಇದ್ರ ಜೊತೆಗೆ ಸತುವಿನ ಸಲ್ಫೇಟ್ ಅನ್ನ 4 kg ಪ್ರತಿ ಎಕರೆಗೆ ನಾವು ಶಿಫಾರಸು ಮಾಡಿದ್ದೀವಿ. ಅದು 2 ಅಥವಾ 3 ಬೆಳೆ ಆದ್ಮೇಲೆ ಹಾಕ್ಬೇಕಾಗತ್ತೆ ಇವ್ರೆ. ತಿಪ್ಪೆ ಗೊಬ್ಬರ ಜೊತೆ ನೀವೇನು ಹಾಕ್ತಿರಲ್ಲ ಆ ಟೈಮ್ನಲ್ಲಿ ಹಾಕೋದು ಒಳ್ಳೇದು. ಆಮೇಲೆ ಈ ಮುಸುಕಿನ ಜೋಳದ ಒಂದು ವಿಶೇಷತೆ ಹೇಳುದು ಏನು ಅಂತಂದ್ರೆ, ಇದು ಅತಿ ಹೆಚ್ಚು ಪೋಷಕಾಂಶಗಳನ್ನು ತೆಗೆದುಕೊಂಡು ಬೆಳೆಯುವಂತ ಒಂದು ಬೆಳೆ. ಯಾಕಂದ್ರೆ 1 ಎಕರೆಗೆ ಇದರ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ 40 ಕ್ವಿಂಟಾಲ್ ಉತ್ಪಾದನೆ ಮಾಡುವಂತ ಒಂದು ಸಾಮರ್ಥ್ಯ ಇದೆ. ಆದ್ರೆ ನಿಮ್ಮ ಮಟ್ಟದಲ್ಲಿ ನಾವು ನೋಡೋದಾದ್ರೆ 15-20 ಕ್ವಿಂಟಾಲ್ ಬಹಳ, ಅಂದ್ರೆ 1 ಎಕರೆಗೆ ತೆಗಿತಾ ಇದ್ದಾರೆ. ಇಲ್ಲ ಸರ್, ನಾನು 2 ಬ್ಯಾಗಿಗೆ 54 ಕ್ವಿಂಟಾಲ್ ಬೆಳೆದೆ ಸರ್. ಈ ಸರಿ ನೋ, ವೆರಿ ಗುಡ್. ಏರಿಯಾ ಎಷ್ಟಿತ್ರಿ, ಎಕರೆ ಎಷ್ಟಿತ್ತು? 2 ಬ್ಯಾಗ್ 1 ಕಾಲು ಎಕರೆ ಬರ್ಬೋದು. ಅದೇ ಆಯ್ತಲ್ರಿ, ಅಷ್ಟೇ 1 ಕಾಲು ಎಕರೆ ಅಂತಂದ್ರೆ ಅಷ್ಟೇ ಆಯ್ತು. ಆದ್ರೂ ಕೂಡ ಒಳ್ಳೆ ಇಳುವರಿ ನೀವು ತಾವು ಮಾಡಿದ್ದು. ಏನು ಅಂತಂದ್ರೆ, ನೀವು ಭೂಮಿಯ ಒಂದು ಫಲವತ್ತತೆಯ ಕಡೆ ಹೆಚ್ಚು ಗಮನ ಕೊಡುವಂತದ್ದು ಬಹಳ ಮುಖ್ಯ. ಈಗಾಗಲೇ ನಾನು ಇನ್ನೊಂದು ಏನು ವಿಷಯ ಹೇಳೋದಾದ್ರೆ, ಈಗಾಗಲೇ ಮಳೆ ಬಿದ್ದಿದೆ. ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಹಸಿರಿಲ ಗೊಬ್ಬರಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಇವರು. ಸಣ್ಣ ಎಂಪ ಆದ್ರೆ 60 ರೂಪಾಯಿ, ಡೈಂಚ ಆದ್ರೆ 40 ರೂಪಾಯಿ, ಅದು ಕೂಡ ಸಬ್ಸಿಡಿ ಇದೆ. ಜನರಲ್ ಅವ್ರಿಗಾದ್ರೆ 50% ಸಬ್ಸಿಡಿ ಇದೆ, SC/ST ಅವ್ರಿಗಾದ್ರೆ 75% ಸಬ್ಸಿಡಿ ಇದೆ. ಕಡಿಮೆ ರೇಟ್ ನಲ್ಲಿ ಸಿಗುತ್ತೆ. 1 ಎಕರೆಗೆ 10-15 kg ಚೆಲ್ಲಿ ಬಿಡಿ, ನೀವು ಚೆಲ್ಲಿ ಕಲ್ಟಿವೇಟರ್ ಅಥವಾ ಹುಕ್ಕೆ ಹೊಡೆದ್ರೆ ನೀವು 45 ದಿವಸ ಏನು ಅಂತಂದ್ರೆ, ನೀವು ಜೂನ್ ಮಧ್ಯದ ಭಾಗದಲ್ಲಿ ನೀವು ಅದನ್ನ ಏನು ಅಂತಂದ್ರೆ ಮಣ್ಣಿಗೆ ಸೇರಿಸಿಬಿಟ್ಟು ಮುಸುಕಿನ ಜೋಳ ಬಿತ್ತನೆ ಮಾಡಿ, ಒಂದು ಒಳ್ಳೆ ಇಳುವರಿ ತೆಗಲಿಕ್ಕೆ ಇನ್ನೂ ಅವಕಾಶ ಇದೆ ಇವರು. ಅವಾಗ ನೀವು ರಸಗೊಬ್ಬರಗಳನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ, ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಇವರು. ಎರಡನೇ ಪ್ರಶ್ನೆ, ರೈತ ಸಂಪರ್ಕ ಕೇಂದ್ರದಲ್ಲಿ ಅಧಿಕಾರಿಗಳು ಯಾಕೆ ಹೇಳೋದಿಲ್ಲ ಅನ್ನೋದನ್ನ ನಿಮ್ಗೆ ಹೇಳ್ತೇನೆ. ಯಾಕೆ ಅಂತಂದ್ರೆ, ಸುಮಾರು ಖಾಸಗಿ ಕಂಪನಿಗಳು ಒಂದು ಒಳ್ಳೊಳ್ಳೆ ಸಂಕರಣ ತಳಿಗಳನ್ನ ಬಿಡುಗಡೆ ಮಾಡಿರ್ತಾರೆ ಇವರು. ಈಗ ಯಾರ್ದೋ ಒಬ್ಬರದ್ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಗಲಾಟೆ ಶುರುವಾಗತ್ತೆ. ಅದಕ್ಕೆ ನಿಮ್ಮ ಒಂದು ಅನುಭವದ ಪ್ರಕಾರ, ಈಗ ರೈತ ನಿಮ್ಮಲ್ಲೇ ಒಂದು ಅನುಭವ ಇರುತ್ತೆ. ಈಗ ನಾನು ಒಂದು ಉದಾಹರಣೆ ಹೇಳ್ತೇನೆ ಅಷ್ಟೇ, ಅದನ್ನು ತಪ್ಪು ತಿಳ್ಕೊಳ್ಳಿ. ಈಗ ಪೈನಿಯರ್ ಇರ್ಬೋದು, ಕಾವೇರಿ ಕಿಂಗ್ ಇರ್ಬೋದು, ಆಮೇಲೆ ಐಟೆಕ್ ಅಂತ ಹೇಳಿ ಬಂದಿದಾವು. ಈ ತರ ಅಲ್ವಾ ಸುಮಾರು ಖಾಸಗಿ ಕಂಪನಿಗಳು ಏನು ಅಂತಂದ್ರೆ ಬೀಜ ಪೂರೈಕೆ ಮಾಡ್ತಾ ಇರ್ತಾವ. ಇಲ್ಲ ನಿಮ್ಮ ರೈತರ ಮಟ್ಟದಲ್ಲಿ ನಿಮ್ಗೊಂದು ಅನುಭವ ಇರುತ್ತೆ ಯಾವ್ದು ಚೆನ್ನಾಗಿ ಬರುತ್ತೆ ಅನ್ನೋದು, ಅದನ್ನ ತಿಳ್ಕೊಂಡು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಯಾಕಂದ್ರೆ ಅಲ್ಲಿ ಸ್ಪರ್ಧಾತ್ಮಕ ಒಂದು ಏನು ಅಂತಂದ್ರೆ ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ ಇರುತ್ತೆ. ಹೌದು, ಯಾವ್ದಾದ್ರು ಒಂದನ್ನು ಶಿಫಾರಸು ಮಾಡಿದ್ರೆ ಅವ್ರು ಪರವಾಗಿ ಹೇಳ್ತಾರೆ ಹೇಳ್ತಾರ ಅನ್ನುವಂತ ಒಂದು ಇದು ಇರುತ್ತೆ. ಅದಕ್ಕೆ ನಿಮ್ಮ ಒಂದು ಅನುಭವ ಬಹಳ ಮುಖ್ಯ. ಗೊತ್ತಾಯ್ತು ಸರ್. ಅದು ಒಂದ್ಸರಿ ಏನಾಗುತ್ತೆ ಅಂದ್ರೆ ಒಂದ್ಸರಿ ಈ ತಳಿ ಈ ತಿಳುವರಿ ಕೊಡುತ್ತೆ ಅಂತ ಅನ್ಕೊಂಡಿರ್ತೀವಿ, ಅದು ಮುಂದಿನ ಸರಿ ಅಷ್ಟು ತಿಳುವರಿ ಕೊಡಲ್ಲ, ಕಣ್ಣು ಫೇಲ್ ಆಗುತ್ತಲ್ಲ. ಅವಾಗ ನೀವು ಬದಲಾವಣೆ ಮಾಡ್ಕೊಳ್ಳೇಬೇಕು ಇವ್ರೆ. ಯಾಕಂತಂದ್ರೆ ಒಂದು ನೀವು ತಗೊಂಡಿರ್ತೀರಲ್ಲ, ಈ ಸರಿ ಒಂದ್ ತಗೊಂಡಿರ್ತೀರಿ, ಮುಂದಿನ ಸರಿ ಬೇರೆ ತಗೊಳ್ಳಿ, ಒಳ್ಳೆ ಇಳುವರಿ ಕೊಡುವಂತಹದ್ದು ಆಯ್ಕೆ ಬದಲಿ ಮಾಡ್ಕೊಳ್ಳಿ. ಕೃಷಿ ಇಲಾಖೆಯಲ್ಲಿ ಅದನ್ನ ತಿಳಿಸಬಹುದಲ್ಲ, ಇಂತಿಂತದ್ದು ಇಳುವರಿ ಕೊಡುತ್ತೆ ತಿಳಿ ಬರುತ್ತೆ ಹಿಂಗೆ. ನಾನು ಹೇಳಿನಲ್ರಿ ಎಲ್ಲಾ ಈಗ ನಾನು ಖಾಸಗಿ ಕಂಪನಿದು ಇರಬಹುದು, ನಮ್ಮ ವಿಶ್ವವಿದ್ಯಾನಿಲಯದ ಇರಬಹುದು, ಎಲ್ಲಾ ಮುಸ್ಕಿನ ಜೋಳದ ಒಂದು ತಾಕತ್ತು ಎಷ್ಟು ಅಂತಂದ್ರೆ ಒಂದು ಎಕರೆಗೆ 40 ಕ್ವಿಂಟಾಲ್ ಏನು ಅಂದ್ರೆ ಇಳುವರಿ ಕೊಡುವಂತ ಸಾಮರ್ಥ್ಯ ಅದರಲ್ಲಿದೆ. ನೀವು ಭೂಮಿಯನ್ನು ಹೆಂಗ್ ತಯಾರು ಮಾಡ್ತೀರಿ, ಅದಕ್ಕೆ ಹೆಂಗ್ ಪೋಷಕಾಂಶ ಕೊಡ್ತೀರಿ, ಅದು ಬಹಳ ಮುಖ್ಯ. ಇವ್ರು ಅದರ ಮೇಲೆ ನಿಮ್ಮ ಇಳುವರಿ ಇರುತ್ತೆ. ಧನ್ಯವಾದ ಗಣೇಶ್ ಕರೆ ಮಾಡಿದ್ದಕ್ಕಾಗಿ. ದೊಡ್ಡ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಸೈನಿಕ ಹುಳದು, ಇತ್ತೀಚಿನ ದಿವಸಗಳಲ್ಲಿ ಈ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟ ಹಾಗೆ ಸೈನಿಕ ಹುಳು ಅಂತ ಕರೀತಾರೆ, ಮತ್ತೆ ಲದ್ದಿ ಹುಳು ಅಂತಾನು ಕೂಡ ಕರೀತಾರೆ. ಇದು ಬಂದ ಮೇಲೆ ನಿಯಂತ್ರಣ ಮಾಡೋದಕ್ಕಿಂತ ಬರದಾಗೆ ಹೇಗೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬಹುದು ಸರ್? ಸರ್, ಕೀಟ ರೋಗ ಏನಿದೆ ಕೆಲವು ಸಂದರ್ಭದಲ್ಲಿ, ಈಗ ಉದಾಹರಣೆಗೆ ರೋಗ, ಈಗ ಬೂಜು ರೋಗ ಅಂತ ಹೇಳಿದ್ವಲ್ಲ, ಅಂತವಕ್ಕೆ ಏನ್ ಮಾಡ್ಬೇಕು ನಾವು? ಬೀಜೋಪಚಾರ ಮಾಡ್ಕೋಬಹುದು, ಅಂದ್ರೆ ಕಡಿಮೆ ಮಾಡಕ್ಕೆ. ಬೀಜೋಪಚಾರ ಅಂತಂದ್ರೆ ಉದಾಹರಣೆಗೆ ಮೆಟಲಾಕ್ಸಿಲ್ ಮ್ಯಾನ್ಕೋಜಬ್ ಯುಕ್ತ ಕೀಟನಾಶಕ ರೋಗನಾಶಕ ಏನಿದೆ ಅದನ್ನ 1 ಕೆಜಿ ಬೀಜಕ್ಕೆ 4 ಗ್ರಾಂ ನಂಗೆ ಹಾಕ್ಬಿಟ್ಟು ನಾವು ಅದನ್ನ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಸುಮಾರು 1 ತಿಂಗಳವರೆಗೂ ಈ ರೋಗ ಬರೋ ನೋಡ್ಕೊಳತ್ತೆ. ಆದ್ರೆ ವಾತಾವರಣದಲ್ಲಿ ಏನ್ ರೋಗಿರ್ತ ನೋಡಿ, ಅವಾಗ ಬಂದಾಗ ಮತ್ತೆ ರೋಗ ಶುರು ಆಗ್ತದೆ. ಅವಾಗ ಏನ್ ಮಾಡ್ಬೇಕು, ಅವಾಗ 1 ಸಿಂಪಡಣೆ ಸಾಕಾಗ್ತದೆ. ಇದೇ ಔಷಧಿ ಮೆಟಲಾಕ್ಸಿಲ್ ಮ್ಯಾನ್ಕೋಜಬ್ ಯುಕ್ತ ಕೀಟನಾಶಕವನ್ನ, ಸಾರಿ ರೋಗನಾಶಕವನ್ನ 1 ಲೀಟರ್ ನೀರಿಗೆ 2 ಗ್ರಾಂ ಹಾಕಿ ಸಿಂಪಡಣೆ ಮಾಡಿದ್ರೆ ರೋಗ ಹತೋಟಿ ಆಗ್ತದೆ. ನಂತರ ದಿನಗಳಲ್ಲಿ ಗಿಡದ ಬೆಳವಣಿಗೆ ಏನಾಗ್ತದೆ, ಅವಾಗ ರೋಗ ಹರಡೋದಿಲ್ಲ. ಈಗ ಯಾವ್ದು ಮಾಡದೆ ಹೋದ್ರೆ ಏನಾಗುತ್ತೆ, ಗಿಡಗಳು ಅಲ್ಲಲ್ಲಿ, ನಮ್ಮ ಸ್ನೇಹಿತರು ಭೈರಪ್ಪನ ಹೇಳ್ದಂಗೆ ಬೆಳಗ್ಗೆ ಬೂಜು ರೋಗ ಬಂತು ಅಂದ್ರೆ ಆ ಗಿಡಗಳು ಬೆಳವಣಿಗೆ ಆಗೋದೇ ಇಲ್ಲ ಸರ್. ಈ ಕೀಟಗಳು ಏನಪ್ಪ ಅಂತಂದ್ರೆ ಕೀಟಗಳ ಚಟುವಟಿಕೆ ನೋಡ್ಕೊಂಡು ನಾವು ಸಿಂಪಡಣೆ ಮಾಡಬೇಕು. ಸಾಮಾನ್ಯವಾಗಿ 25 ದಿನ ಒಳಗಡೆ ನಾವು ಸಿಂಪಡಣೆ ಮಾಡಿದ್ರೆ ಈ ಲದ್ದಿ ಹುಳು ನಿಯಂತ್ರಣ ಮಾಡಬಹುದು. 25 ದಿವಸದೊಳಗಡೆ ಮಾಡಲೇಬೇಕು. ಆಮೇಲೆ ಮಾಡಕ್ ಹೋದ್ರೆ ಆಮೇಲೆ ಮಾಡಿದ್ರೆ ಹಾನಿ ಜಾಸ್ತಿ ಆಗಿರುತ್ತೆ. ಇನ್ನೊಂದು ಕರೆ ಇದೆಯಾ? ಹಲೋ, ನಮಸ್ತೆ, ಎಲ್ಲಿಂದ ಮೋಹನ್? ಮೂಡಿಗೆರೆಯಿಂದ. ಪ್ರಶ್ನೆ ಕೇಳಿ ಮೋಹನ್. ಪ್ರಶ್ನೆ ಅಂದ್ರೆ ಏನು, ಈ ಮೆಣಸಿನ ಬಿಳು ಸಣ್ಣ ಗಿಡ ಇದ್ವೆ, ಅದಕ್ಕೆ ಏನು ಸಿಂಪಡಣೆ ಮಾಡಬಹುದು? ಅದಕ್ಕೆ ಇನ್ನೊಂದ್ಸರಿ ಪ್ರಶ್ನೆ ಕೇಳಿ. ಸಣ್ಣ ಗಿಡ ಇದಾವೆ ಮೆಣಸಿನ ಮೆಣಸಿನ ಬಳ್ಳಿ ಅದು ಮರಕ್ಕೆ ಹಾಕಿದೀವಿ, ಅದಕ್ಕೆ ಔಷಧಿ ಏನ್ ಮೆಡಿಸಿನ್ ಮಾಡಬಹುದು ಅದು ಸರ್? ಸರಿ, ಮೆಣಸಿನ ಬಳ್ಳಿಗೆ ಏನ್ ಮಾಡಿ ಅಂತಂದ್ರೆ, ಪ್ರಮುಖವಾಗಿ ಮಳೆಗಾಲ ಶುರು ಆಗ್ತಾ ಇದೆಯಲ್ಲ, ಅದಕ್ಕೆ ಈ ಬೋಡ ದ್ರಾವಣ ಮಾಡ್ತಿರ್ ನೋಡಿ ಅಲ್ವರಾ, ಬೋಡ ದ್ರಾವಣ 1%, ಅದನ್ನ ಎಲೆ ಮೇಲ್ಭಾಗ ತಲೆಭಾಗವರೆಗೂ ಮತ್ತೆ ಗುಣಿಗುವೆ ನೆನೆಯಂಗೆ ಸಿಂಪಡಣೆ ಮಾಡಿಬಿಡಿ, ಇರೋಗ ಬರದಂತ ತಡೆಗಟ್ಟುತ್ತೆ ಸರ್. ಅದು ಬಿಟ್ಟರೆ ರಸ ಇರೋ ಕೀಟಗಳು ಏನು ಈಗಿರೋದಿಲ್ಲ. ತೀರಾ ಆ ಥರ ಬಂತು ಅಂತಂದ್ರೆ ಡೈಮಿಥರ್ಟ್ ಎಂಬ ಕೀಟನಾಶಕವನ್ನು 1 ಲೀಟರ್ ನೀರಿಗೆ 1.7 ಮಿಲಿ ಹಾಕ್ಬಿಟ್ಟು ಸ್ಪ್ರೇ ಮಾಡ್ಕೊಳ್ಳಿ. ಮುಖ್ಯವಾಗಿ ತಿಪ್ಪೆ ಗೊಬ್ಬರ, ಬೇವಿನ ಹಿಂಡಿ, ಟ್ರೈಕೋಡರ್ಮ ಇದನ್ನ ಕೊಟ್ಕೊಂಡು ನೀವು ಹೋಯ್ತು ಅಂತಂದ್ರೆ ಮೆಣಸಿನ ಬಳ್ಳಿ ಚೆನ್ನಾಗಿ ಬೆಳಿಬಹುದು, ಏನು ಸಮಸ್ಯೆ ಇಲ್ಲ. ಧನ್ಯವಾದ ಮೋಹನ್ ಕರೆ ಮಾಡಿದ್ದಕ್ಕಾಗಿ. ತಾವು ಆರಂಭದಲ್ಲಿ ಹೇಳ್ತಾ ಇದ್ರಿ ಯಾಕೆ ಇಷ್ಟೊಂದು ಬೇಡಿಕೆ ಬಂದಿದೆ ಮೆಕ್ಕೆಜೋಳಕ್ಕೆ ಅಂತ ಹೇಳಿ, 60%ರಷ್ಟು ಪಶು ಆಹಾರಕ್ಕೆ ಹೋಗ್ತಾ ಇದೆ, ಇನ್ನ 40%ರಷ್ಟು ಇನ್ನ 23%ರಷ್ಟು ಏನೋ ಆಹಾರ ನಾವು ಮನುಷ್ಯ ಕಾರ್ನ್ ಫ್ಲೇಕ್ಸ್ ನೋಡಿರ್ಬೋದು, ಆಮೇಲೆ ಗೋಬಿ ಮಂಚೂರಿ ಮಾಡ್ಲಿಕ್ಕೆ ಕಾರ್ನ್ ಫ್ಲೋರ್ ಮಾರ್ಕೆಟಲ್ಲಿ ಬಂದಿದೆ, ಆಮೇಲೆ ನೂಡಲ್ಸ್ ಇರ್ಬೋದು, ಇಂಥವೆಲ್ಲ ಸ್ಟಿಕ್ಕಿ ಏನು ಗೋಧಿ ಏನು ಅಂತಂದ್ರೆ ಇವು ಶಾವಿಗೆ ಬರುತ್ತಲ್ಲ ಅದರಲ್ಲೂ ಕೂಡ ಬಳಕೆ ಆಗ್ತಾ ಇದೆ, ಬೇಕರಿಯಲ್ಲಿ ಬಳಕೆ ಆಗ್ತಾ ಇದೆ, ಐಸ್ ಕ್ರೀಮ್ ಇಂಡಸ್ಟ್ರಿಯಲ್ಲಿ ಬಳಕೆ ಆಗ್ತಾ ಇದೆ, ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಬಳಕೆ ಆಗ್ತಾ ಇದೆ, ಇಥನಾಲ್ ಪ್ರೊಡಕ್ಷನ್ ದಲ್ಲಿ ಬಳಕೆ ಆಗ್ತಾ ಇದೆ. ಇದೇನು ಅಂತಂದ್ರೆ ಒಂದು ಕಾರ್ಖಾನೆ ಬೆಳೆಯಾಗಿ ಮತ್ತು ಆಹಾರ ಬೆಳೆಯಾಗಿ ಆಮೇಲೆ ಪಶುಗಳಲ್ಲಿ ಒಂದು ಬಳಕೆಯಾಗಿ ಇದರ ಒಂದು ಬೇಡಿಕೆ ಇವತ್ತಿನ ದಿವಸ ಜಾಸ್ತಿ ಆಗಿದೆ. ಇವತ್ತು ಇತ್ತೀಚಿನ ಒಂದು ಅಂಕಿಅಂಶ ನಾವು ನೋಡ್ಲಾಗಿ ನಮ್ಮ ಭಾರತದ ಬೇಡಿಕೆ ಎಷ್ಟಿದೆ ಅಂತಂದ್ರೆ 45 million tons ಮುಸುಕಿನ ಜೋಳ ಬೇಕು ಅಂತ ಹೇಳ್ತೀವಿ ನಾವು. ಆದ್ರೆ ಇವತ್ತಿನ ದಿವಸ ಉತ್ಪಾದನೆ ಆಗಿದೆ ಎಷ್ಟು ಅಂದ್ರೆ 27 million tons. ಇನ್ನು ನಾವೇನು ಅಂತಂದ್ರೆ ಅರ್ಧ ಭಾಗದಷ್ಟು ಉತ್ಪಾದನೆ ಮಾಡಿದ್ರು ಕೂಡ ಆ ಬೇಡಿಕೆಯನ್ನು ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೊರದೇಶದಿಂದ ನಾವು ತರಿಸ್ಕೊಳ್ಳೋದಂತ ಅವಕಾಶ ಇದೆ. ಮಲೇಷ್ಯಾ ಇರಬಹುದು, ಸಿಂಗಪುರ್ ಇರಬಹುದು, ಇಂತಲ್ಲೆಲ್ಲ ತರಿಸ್ಕೊಳ್ಳುವಂತ ಒಂದು ಸಂದರ್ಭ ಕೂಡ ಒದಗಿ ಬಂದಿದೆ. ಹಾಗಾಗಿ ನಾವೇ ಹೆಚ್ಚು ಉತ್ಪಾದನೆಯನ್ನು ಮಾಡ್ಕೋಬೇಕು. ಇದರ ಜೊತೆಗೆ ನಾವು ಇನ್ನೂ ಒಂದು ಕಿವಿಮಾತು ಏನಂತಂದ್ರೆ, ಈ ಒಂದು ಬೆಳೆ ಮಾಡೋದಕ್ಕೋಸ್ಕರ ನಾವು ಆಹಾರ ಬೆಳೆಗಳಾದಂತ ರಾಗಿ ಇರಬಹುದು, ದ್ವಿದಳ ಧಾನ್ಯ ಬೆಳೆಗಳಿರಬಹುದು, ಎಣ್ಣೆಕಾಳು ಬೆಳೆಗಳನ್ನ ಇರಬಹುದು, ಈ ಒಂದು ಬೆಳೆಯುವಂತ ಪ್ರದೇಶವನ್ನ ನಾವು ಈ ಮೆಸ್ಕಿನ ಜೋಳಕ್ಕೆ ಬಳಕೆ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ ಅಲ್ಲ. ಅದರಲ್ಲಿ 10 acres ಒಂದ್ 2 acres ಮುಸುಕಿನ ಜೋಳ ಮಾಡೋನು, 2 acres ರಾಗಿ ಮಾಡೋನು, 2 acres ತೊಗರಿ ಮಾಡೋನು. ಈ ತರ ಬೆಳೆ ವೈವಿಧ್ಯತೆ ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಏನು ಅಂತಂದ್ರೆ ತಮಗೆ ಬೇಕಾದಂತ ಆಹಾರ ಧಾನ್ಯಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಮತ್ತು ಒಂದು ಒಳ್ಳೆಯ ಲಾಭ ಪಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಹೀಗಾಗಿ ನಾವು ಆತರ ಸ್ವಲ್ಪ ಬೆಳೆ ಸಂಯೋಜನೆ ಮಾಡ್ಕೊಂಡು ಮಾಡಬೇಕು ಅನ್ನುವಂಥದ್ದು. ಈ ಮೆಕ್ಕೆಜೋಳದ ಮತ್ತೊಂದು ಸಮಸ್ಯೆ ಏನು ಅಂತ ಅಂದ್ರೆ ಏಕ ಬೆಳೆಯಾಗಿ ಬೆಳೀತಾ ಇರತಕ್ಕಂಥದ್ದು, ಸಂಪೂರ್ಣ ಮೆಕ್ಕೆಜೋಳನೇ ಬಿತ್ಬಿಡುವಂಥದ್ದು. ಅದು ಒಂದಷ್ಟು ತಪ್ಪಬೇಕು. ಅದು ತಪ್ಪಬೇಕು ಅಂತ ಅಂದ್ರೆ ಮಿಶ್ರ ಬೆಳೆಯನ್ನ ಯಾವ ಯಾವ್ದನ್ನ ಮಾಡಬಹುದು? ಕಳೆದ 2 years ನಾನು ನೋಡಿದಾಗೆ ಈ ಕೃಷಿ ಇಲಾಖೆ, ಜಂಟಿ ಕೃಷಿ ಇಲಾಖೆ ಮೂಲಕ ರೈತರಿಗೆ ಕಂಪಲ್ಸರಿಯಾಗಿ ಏನು ಅಂತಂದ್ರೆ ಒಂದು ಬ್ಯಾಗ್ 1/2 kg ತೊಗರಿ ತಗೊಳ್ಳೇಬೇಕು ಅಂತ ಒಂದು ಏನು ಅಂತಂದ್ರೆ ಒಂದು ಒತ್ತಾಯ ಮಾಡಿ ರೈತರಿಗೆ ಕೊಟ್ಟದ್ದಾಯ್ತು. ಅಂದ್ರೆ 6 years ನಾವು ಮುಸುಕಿನ ಜೋಳ ಹಾಕಿದ್ರೆ 1 year ತೊಗರಿ ಹಾಕೊಳ್ಳೋದು, ಆ 1/2 kg ಬೀಜ ಸಾಕಾಗುತ್ತೆ. ಆತರ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ರು, ಆದ್ರೂ ಕೂಡ ಕೆಲವು ರೈತರು ಹಾಕಿದ್ರು, ಕೆಲವು ರೈತರು ಹಾಕ್ಲಿಲ್ಲ. ಬಟ್ ಹಾಕಿದ್ರು ಒಂದು ಒಳ್ಳೆ ಏನು ಅಂತಂದ್ರೆ ಬೆಳೆ ತೆಗಲಿಕ್ಕೆ ಅವಕಾಶ ಇದೆ, ಮಣ್ಣಿನ ಫಲವತ್ತತೆ ಕಾಪಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದ್ರೆ ಮುಸುಕಿನ ಜೋಳದ ಜೊತೆ ನಾವು ತೊಗರಿ ಹಾಕೋಬಹುದು. ನಮ್ಮ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ಸಂಶೋಧನೆ ಪ್ರಕಾರ ಹೇಳೋದಾದ್ರೆ 2 years ಮುಸುಕಿನ ಜೋಳ, 2 years ಸೋಯಾ ಅವರೆಯನ್ನು ಹಾಕೋಬಹುದು. ಆಮೇಲೆ ನನ್ನ ಒಂದು ಸಂಶೋಧನೆ ಫಲಿತಾಂಶ ಹೇಳೋದಾದ್ರೆ ಈ ಮುಸುಕಿನ ಜೋಳದ 2 feet ಅಂತರವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಜೋಡಿ ಸಾಲು ಮಾಡಿಕೊಂಡು ಆ 2 ಜೋಡಿ ಸಾಲುಗಳ ಮಧ್ಯೆ 3 feet 90 cm ಅಂತರ ಮಾಡಿಕೊಂಡ್ರೆ ನಾವು ಹೆಸರು ಉದ್ದುಗಳನ್ನು ಹಾಕೊಂಡು ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಸೊ ಹೀಗಾಗಿ ಮಣ್ಣಿನ ಫಲವತ್ತತೆ ಕಾಪಾಡ್ಕೋಬಹುದು, ಎರಡನೇದು ಮುಸುಕಿನ ಜೋಳದ ಒಂದು ಒಟ್ಟಾರೆ ಇಳುವರಿಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೆ ಏನಾದ್ರು ನೀವು ಆಗ್ಲೇ ಹೇಳಿದಾಗ ಹೆಚ್ಚು ಪೋಷಕಾಂಶಗಳನ್ನು ಬೇಡತಕ್ಕಂತ ಒಂದು ಬೆಳೆ, ಹಾಗಾಗಿ ಈ ತರಹದ ದ್ವಿದಳ ಧಾನ್ಯಗಳನ್ನು ಹಾಕೊಳ್ಳೋದ್ರಿಂದ ಒಂದಷ್ಟು ಪೋಷಕಾಂಶಗಳನ್ನು ನಮ್ಮ ಭೂಮಿಗೆ ಸೇರಿಸತಕ್ಕಂತ ಕೆಲಸವನ್ನು ಕೂಡ ಮಾಡಬಹುದು. ಈ ಮೆಕ್ಕೆಜೋಳದ ಬೆಳೆಗಾರರ ಮತ್ತೊಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಕಳೆ ನಿರ್ವಹಣೆಯನ್ನ ಮಾಡತಕ್ಕಂಥದ್ದು ದೊಡ್ಡ ಸಮಸ್ಯೆ ಆಗಿದೆ. ಹೇಗೆ ಪರಿಣಾಮಕಾರಿಯಾಗಿ ಮೆಕ್ಕೆಜೋಳದಲ್ಲಿ ಕಳೆಯನ್ನ ನಿರ್ವಹಣೆಯನ್ನ ಮಾಡಬಹುದು? ಸಾಮಾನ್ಯವಾಗಿ ಕೃಷಿ ಪ್ರಾರಂಭ ಆಗಿದೆ, ನಾವು ಹರಗೋದ್ರಿಂದ ನೇಗಿಲು ಹೊಡೆಯೋದ್ರಿಂದ. ಆದ್ರೆ ಇವತ್ತಿನ ದಿವಸ ಆಳುಗಳ ಒಂದು ಸಮಸ್ಯೆ ಏನು ಅಂತಂದ್ರೆ ಕೃಷಿಯ ಒಂದು ಕಾಡುವಂತ ಒಂದು ಅತಿ ದೊಡ್ಡ ಸಮಸ್ಯೆ ಅಂತೇಳಿ ಹೇಳ್ಬಹುದು. ಇವರು ಅನೇಕ ಸಮಸ್ಯೆಗಳು ರೈತರಲ್ಲಿ ಇದೆ ಇವತ್ತಿನ ದಿವಸ. ಒಳ್ಳೆ ಬೆಲೆ ಸಿಗದೆ ಇರುವಂತಹದ್ದು, ಆಮೇಲೆ ಮಾರುಕಟ್ಟೆ ವ್ಯವಸ್ಥೆ ಸರಿ ಇಲ್ಲದೆ ಇರುವಂತಹದ್ದು, ಅದರ ಜೊತೆಗೆ ಉತ್ಪಾದನೆ ಮಾಡ್ಲಿಕ್ಕೆ ಬೇಕಾದಂತ ಕೃಷಿ ಕಾರ್ಮಿಕರ ಒಂದು ತೊಂದರೆ ನಾವು ಕಾಣ್ತಾ ಇದ್ದೇವೆ. ಹೀಗಾಗಿ ನಾವು ಬಿತ್ತನೆ ಆದ ಮರುದಿವಸ ಏನಾದ್ರು ಕಳೆಗಳನ್ನು ಹತೋಟಿ ಮಾಡ್ಲಿಕ್ಕೆ ಕೆಲವೊಂದು ಕಳೆನಾಶಕಗಳನ್ನು ಸಿಂಪರಣೆ ಮಾಡಿದೀವಿ. ಅಟ್ರಾಜಿನ್ ಅನ್ನುವಂತ ಕಳೆನಾಶಕವನ್ನು ಪ್ರತಿ ಎಕರೆಗೆ 1 kg ಏನಂದ್ರೆ 1/8 kg ಮರಳಿನ ಜೊತೆ ಮಿಶ್ರಣ ಮಾಡಿ ತೇವಾಂಶ ಇದ್ದಾಗ ಭೂಮಿ ಮೇಲೆ ಏರಿಸೋದ್ರಿಂದ ಒಂದು ಒಳ್ಳೆಯ ಕಳೆಗಳನ್ನು ಹತೋಟಿ ಮಾಡ್ಲಿಕ್ಕೆ ಅವಕಾಶ ಇದೆ. 15-20 days ಒಂದು ಕಳೆ ಹತೋಟಿ ಆಗುತ್ತೆ ಇವರು. ಅದಾದ್ಮೇಲೆ ಕೂಡ ಕಳೆ ಬರುತ್ತೆ, ಅದನ್ನು ಕೂಡ ನಾವು ಏನಂತಂದ್ರೆ ಕಳೆ ಹತೋಟಿ ಮಾಡ್ಕೊಳ್ಳಿಕ್ಕೆ ಇವತ್ತಿನ ದಿವಸ ಒಳ್ಳೊಳ್ಳೆ ಕಳೆನಾಶಕಗಳು ಬಂದಿದೆ. ಅಂದ್ರೆ ಕಳೆಗಳು 2 or 3 ಹಂತಕ್ಕೆ ಬಂದಾಗ ಮತ್ತು ಬೆಳೆ ಒಂದು ಏನು ಅಂತಂದ್ರೆ ಮಣಕಾಲ ಎತ್ತರವರೆಗೂ ಬೆಳೆ ಬಂದಾಗ 1 month ಅಂತ ಕಳೆಗಳನ್ನ ಹತೋಟಿ ಮಾಡ್ಕೊಳ್ಳಿಕ್ಕೆ ಟೆಂಬೋಟ್ರಿಯಾನ್ ಅನ್ನುವಂತ ಒಂದು ಕಳೆನಾಶಕ ತುಂಬಾ ಚೆನ್ನಾಗಿದೆ, 115 ml ಅದೊಂದು. ಅದರ ಜೊತೆಗೆ ಒಂದು 400 ml ಅಟ್ರಾಜಿನ್ ಕೂಡ ಸಿಗುತ್ತೆ. ಅವೆರಡು ಕಾಂಬಿನೇಷನ್, ಅನೇಕ ಕಂಪನಿಗಳು ಅನೇಕ ಹೆಸರಿನಲ್ಲಿ ಮಾರ್ತಾ ಇದಾವು. ಇವೆರಡೂ ಕಾಂಬಿನೇಷನ್ ಮಾಡಿಕೊಂಡು ಏನು ಅಂತಂದ್ರೆ ಒಂದು 6 liters ನಾವು 115 ml ಟೆಂಬೋಟ್ರಿಯಾನು, ಆಮೇಲೆ 400 g ಏನು ಅಟ್ರಾಜಿನ್, ಎರಡನ್ನು 6-6 liters ಮಿಶ್ರಣ ಮಾಡಿ ಇದಕ್ಕೆ ಒಂದು ಅಡ್ಜುವೆಂಟ್ ಅಂತ ಬರುತ್ತೆ. ಅಂದ್ರೆ ನಾವು ಹಾಕಿದಂತ ಕಳೆನಾಶಕ ಕಳೆಗಳ ಮೇಲೆ ಕುತ್ಕೋಬೇಕು. ಆ ಒಂದು ಕುತ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುವಂತಹದ್ದು ಒಂದು ಅಂಟು ದ್ರಾವಣವನ್ನು 400 ml ಅದರಲ್ಲಿ ಇರುತ್ತೆ. ಅದನ್ನು ಕೂಡ ನಾವು ಒಂದು ಬಕೆಟ್ ಹಾಕೊಂಡು ಇವೆರಡೂ ಮಿಶ್ರಣ ಮಾಡ್ಕೊಳ್ಳೋದ್ರಿಂದ ಒಂದು 13 liters ದ್ರಾವಣ ಆಗುತ್ತೆ. ಇದನ್ನ ಒಂದು ಏನು ಅಂತಂದ್ರೆ ಒಂದು ಟ್ಯಾಂಕಿಗೆ ಏನೋ 15-16 liters ಒಂದು ಟ್ಯಾಂಕ್ ಇರುತ್ತಲ್ಲ, ಅದಕ್ಕೆ 1 liter ದ್ರಾವಣವನ್ನ ಇದನ್ನ ಹಾಕೊಂಡು ಒಂದು 13-14 tanks ನಾವು ಹೊಡೆಯೋದ್ರಿಂದ, ಕಳೆಗಳ ಮೇಲೆ ಹೊಡೆಯೋದ್ರಿಂದ ಏನು ಅಂತಂದ್ರೆ ಉದಯ ನಂತರ ಅಂದ್ರೆ ಬಿತ್ತಿದ ನಂತರ ಬರುವಂತ ಕಳೆಗಳನ್ನ ನಾವು ಹತೋಟಿ ಮಾಡ್ಲಿಕ್ಕೆ ಇವತ್ತಿನ ದಿವಸ ಸಮರ್ಥ ಆಗಿದ್ದೇವೆ ಅಂತ ಹೇಳಿ ಹೇಳಿಕೆ ಹೇಳ್ಬಹುದು. ಸರ್, ಕಡೆಯದಾಗಿ ಒಂದು ಪ್ರಶ್ನೆ, ಈ ಒಂದು ಸೈನಿಕ ಹುಳು ಏನಿದೆಯೋ ಇದು ನಮ್ಮ ಬೆಳೆಗೆ ಬಂದಿದೆ ಅಂತ ಹೇಳಿ ನಾವು ಗೊತ್ತು ಮಾಡ್ಕೊಳ್ತಕ್ಕಂಥದ್ದು ಹೇಗೆ? ಎರಡು ನಿಮಿಷದಲ್ಲಿ ಸರ್, ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆ. ಇದು ಎಲೆಗಳನ್ನ ಅಗಲವಾಗಿ ಒಂಥರ ದೊಗದೊಗಲಾಗಿ ತಿಂದಿರ್ತದೆ, ರಂಧ್ರ ಮಾಡೋದಿಲ್ಲ. ಅದೊಂದು ಎಲೆನ ಅಲ್ಲಲ್ಲಲ್ಲಿ ಸ್ವಲ್ಪ ಕೆರೆದಂಗೆ ಕಾಣ್ತಾ ಇರ್ತದೆ ಪ್ರಾರಂಭಿಕ ಹಂತದಲ್ಲಿ. ನಂತರ ನೋಡಿದ್ರು ಅಂತಂದ್ರೆ ಎಲೆನ ಅಗಲವಾಗಿ ಸಂಪೂರ್ಣವಾಗಿ ಮದ್ಮದ್ದೆ ತಿಂದಿರ್ತದೆ. ಹೊಸ ಎಲೆಗಳೇನು ಬರ್ತಾ ಇರ್ತದೆ ಅದರಲ್ಲೂ ಕೂಡ ಸಾಕಷ್ಟು ಹಾನಿಯಾಗ್ತಾ ಇರ್ತದೆ. ಒಂದು ಸ್ವಲ್ಪ ಕೆರೆದಿದೆ ಅಂತ ಸೂಕ್ಷ್ಮ ಕಣ್ತ ಕ್ಷಣನೆ ನಾವು ರೈತ ತಿಳ್ಕೋಬೇಕು ಸುಡಿ ಒಳಗಡೆ ಹುಳ ಇದೆ. ಅದಕ್ಕೆ ಅವಾಗಲೇ ಸಿಂಪಡಣೆ ಮಾಡ್ತು ಅಂತಂದ್ರೆ ಒಂದು ತಿಂಗಳವರೆಗೂ ಕೂಡ ಯಾವುದೇ ರೀತಿಯ ಒಂದು ಏನು ಹಾನಿ ಆಗೋದಿಲ್ಲ. ಯಾಕೆಂತಂದ್ರೆ ಗಿಡದ ಬೆಳವಣಿಗೆ ಒಂದೂವರೆ ತಿಂಗಳು ನೀರ್ತು ಅಂತಂದ್ರೆ ಆ ಒಂದು ಹಾನಿಯ ಒಂದು ಬಾಧೆ ಏನಿದೆ ಅದು ಕಡಿಮೆ ಆಗ್ತದೆ, ಹಾನಿ ಪ್ರಮಾಣ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ರೈತರು ಬಿತ್ತನೆಯಾದ 18-20 ದಿನ ಒಳಗಡೆ ನೋಡ್ತಾ ಇರಬೇಕು. ಸ್ವಲ್ಪ ಕೆರೆದು ಹಾನಿ ಆಗಿದೆ ಅಂತ ತಕ್ಷಣನೇ ಸಿಂಪಡಣೆ ಮಾಡಿ ಖಂಡಿತವಾಗೂ ನಿಯಂತ್ರಣ ಮಾಡ್ಕೋಬಹುದು. ರೈತರು ನಂತರ ಒಂದೂವರೆ ತಿಂಗಳು ಒಂದೂವರೆ ಅಡಿ ಎರಡು ಅಡಿ ನಂತರ ಅವಾಗ ನೋಡ್ಕೊಳಕ್ ಹೋಗ್ತಾರೆ, ಅದು ಹಾನಿ ಆಗಿರ್ತದೆ. 18-20 ಭಾಗ ಇಳುವರಿ ನಷ್ಟ ಆಗ್ಬಹುದು. ಮತ್ತೆ ಗಿಡದ ಬೆಳವಣಿಗೆ ಏನಿದೆ ಅದು ಕೂಡ ಕುಂಠಿತವಾಗ್ತದೆ. ಆ ನಿಟ್ಟಿನಲ್ಲಿ ಇದನ್ನ ನಿಯಂತ್ರಣ ಮಾಡೋದು ಬಹಳ ಸುಲಭ. ಏನಪ್ಪ ಅಂತಂದ್ರೆ ಸುಳಿ ಒಳಗಡೆ ಔಷಧಿ ಹೋಗ್ಬೇಕು. ಉದಾಹರಣೆಗೆ ಎಮಮಿಟಿನ್ ಬೆಂಜೋಯೇಟ್ ಅಂತ ಹೇಳಿದೆ 0.4 ಗ್ರಾಮ್, ಅಥವಾ ಇನ್ನೊಂದು ಕ್ಲೋರಂಟಿನ್ ಪೌಲು 0.3 ಮಿಲಿ. ಯಾವ್ದಾದ್ರು ಸಿಂಪಡಣೆ ಮಾಡಿ, ಸುಳಿಗಳನ್ನ ಸಿಂಪಡಣೆ ಮಾಡಿ, ಎಲ್ಲರೂ ಸಾಮೂಹಿಕ ಸಿಂಪಡಣೆ ಮಾಡಿದ್ರೆ ಖಂಡಿತವಾಗೂ ಈ ಒಂದು ಹುಳ ನಿಯಂತ್ರಣ ಮಾಡಬಹುದು. ಒಳ್ಳೆಯದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಮೆಕ್ಕೆಜೋಳದ ಸುಧಾರಿತ ಬೇಸಾಯ ಕ್ರಮಗಳು ಹಾಗೂ ರೋಗ ಮತ್ತು ಕೀಟಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ಇದರ ಜೊತೆಗೆ ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದಂತಹ ನಮ್ಮ ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರುಗಳಾದಂತಹ ಡಾಕ್ಟರ್ ಬಿಎಸ್ ಬಸವರಾಜ್ ಅವರಿಗೆ ಹಾಗೂ ಡಾಕ್ಟರ್ ಎಸ್ ಟಿ ಭೈರಪ್ಪನವರು ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ಮತ್ತು ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಎಂಜಿ ರಸ್ತೆ ಹಾಸನ. ಇಲ್ಲಿ ದಿನಾಂಕ 14/5/2022 14/6/2022 ರಿಯಾಯಿತಿ ದರದಲ್ಲಿ ಸಿಇಟಿ ಮತ್ತು ನೀಟ್ ತರಬೇತಿಯನ್ನ ನೀಡಲಾಗುತ್ತಿದೆ. ಇದರ ಉಪಯೋಗವನ್ನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕಾಗಿ ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆ 9141869285. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9141869285. ಅಬ್ಬಾ, ನಿಮ್ ಮನೆ ಕಾಫಿ ಎಷ್ಟು ರುಚಿಯಾಗಿರುತ್ತೆ ಶಾಂತಮ್ಮ. ಎಷ್ಟಾದ್ರೂ ನೀವೇ ಬೆಳೆದ ಕಾಫಿ ಬೀಜನೇ ಅಲ್ವಾ? ಕಾಫಿ ಬೀಜನ ಯಾರ್ ಬೇಕಾದ್ರೂ ಬೆಳಿಬಹುದು ಕಮಲಮ್ಮ, ಆದ್ರೆ ಆ ಬೀಜಕ್ಕೆ ಸ್ವಾದ ಮತ್ತು ರುಚಿಯ ವಿಶಿಷ್ಟ ಮೆರುಗನ್ನು ಕೊಡೋರು ಬೇಲೂರಿನ ಬಸ್ ಸ್ಟ್ಯಾಂಡ್ ಎದುರು ಇರೋ ಶ್ರೀ ರಾಘವೇಂದ್ರ ಕಾಫಿ ವರ್ಕ್ಸ್ ನವರು. ಅವರಿಗೆ ಕಾಫಿ ಬೀಜ ಕೊಟ್ರೆ ಸಾಕು, ಹುರಿದು ಹದಗೊಳಿಸಿ ನಮ್ಮ ಮನ್ಸಿಗೊಪ್ಪೋ ಹಾಗೆ ಪುಡಿ ಮಾಡ್ಕೊಡ್ತಾರೆ. ನಾನ್ ಮದ್ವೆ ಆಗಿ ಬೇಲೂರ್ಗ್ ಬಂದಾಗ್ನಿಂದಾನು ನಮ್ ನೆಂಟರಿಗೆಲ್ಲ ಕಾಫಿ ಪುಡಿ ಪಾರ್ಸಲ್ ಆಗ್ತಾ ಇರೋದು ರಾಘವೇಂದ್ರ ಕಾಫಿ ವರ್ಕ್ಸ್ ನಿಂದಾನೇ. ಹಾಸನದಲ್ಲಿ ನೂತನವಾಗಿ ಆರಂಭಗೊಂಡಿದೆ ಸಾಧನ ಪದವಿ ಪೂರ್ವ ಕಾಲೇಜು. ಸೈನ್ಸ್ನಲ್ಲಿ ಪಿಸಿಎಂಬಿ ಮತ್ತು ಪಿಸಿಎಂಸಿ ವಿಭಾಗಕ್ಕೆ ದಾಖಲಾತಿ ಪ್ರಾರಂಭ. ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸಿರುವ ಉಪನ್ಯಾಸಕರಿಂದ ಬೋಧನೆ, ಉತ್ತಮ ಪ್ರಯೋಗಾಲಯ, ಗ್ರಂಥಾಲಯ ಸೌಲಭ್ಯ. ಜೆಡಬ್ಲ್ಯೂಇ, ನೀಟ್, ಕೆಸಿಇಟಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ತರಬೇತಿ. ಮಾಸಿಕ ಪರೀಕ್ಷೆಗಳ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕ ವಾತಾವರಣ. ಭೇಟಿ ಕೊಡಿ ಸಾಧನ ಪಿಯು ಕಾಲೇಜ್ ನಿಯರ್ ನ್ಯೂ ಬಸ್ ಸ್ಟ್ಯಾಂಡ್, ಹೆಚ್ಚನ್ಪುರ ರೋಡ್, ಹಾಸನ್. ಕಾಲ್ 9741203304. ಕೇಳಿದರೆ ಇದುವರೆಗೂ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ, ಮೆಕ್ಕೆಜೋಳದ ಸುಧಾರಿತ ಬೇಸಾಯ ಕ್ರಮಗಳು ಹಾಗೂ ರೋಗ ಕೀಟ ನಿರ್ವಹಣೆ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರುಗಳಾದ ಡಾ ಬಿಎಸ್ ಬಸವರಾಜು ಹಾಗೂ ಡಾ ಎಸ್ ಟಿ ಭೈರಪ್ಪನವರ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರ ಕೇಳಿದರೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ನೀವು ಕೇಳ್ತೀರಾ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:51 ಮತ್ತು 7:45 ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ರಾತ್ರಿ 9:00 ಕ್ರೀಡಾಲೋಕ. ಕೇರಳ ತಂಡಕ್ಕೆ ಸಂತೋಷ್ ಟ್ರೋಫಿ, ಫುಟ್ಬಾಲ್ ಪ್ರಶಸ್ತಿ. ಖೇಲೋ ಇಂಡಿಯಾದಲ್ಲಿ ಜೈನ್ ವಿಶ್ವವಿದ್ಯಾಲಯದ ಮೇಲುಗೈ. ನಂತರ ಖೇಲೋ ಇಂಡಿಯಾ ಹಾಕಿ ಸ್ಪರ್ಧೆಯಿಂದ ಚಿನ್ನದ ಪದಕ ವಿಜೇತ ಬೆಂಗಳೂರು ವಿಶ್ವವಿದ್ಯಾನಿಲಯದ ತಂಡ ಹಾಗೂ ಹಾಕಿ ಸೆಂಟರ್ ಫಾರ್ವರ್ಡ್ ಆಟಗಾರರಾದ ಹರೀಶ್ ಮುದ್ಗಾರ್ ಅವರೊಡನೆ ಸಂದರ್ಶನ. ಇನ್ನು 9:30 ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮುದಿಕೊಂಡನ್ ಎಸ್ಎನ್ ರಮೇಶ್ ಅವರ ವೀಣಾವಾದನ. 10:00 ರೂಪಕ ಗಾಯಗೊಂಡವರು, ರಚನೆ ನಾಗತಿಹಳ್ಳಿ ಚಂದ್ರಶೇಖರ್, ನಿರ್ಮಾಣ ಬಿ ಗಂಗಪ್ಪ. ಇನ್ನು 10:30 ಕೇಳಿ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳೆ ಬೆಳಗ್ಗೆ 6:05 ಚಿಂತನ, ಬೈರಮಂಗಲ ರಾಮೇಗೌಡ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:15 ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ. ವಿಷಯ ರಾಷ್ಟೀಯ ನಗರ ಪ್ರದೇಶ ಜೀವನೋಪಾಯ ಯೋಜನೆ. ಭಾಗವಹಿಸುತ್ತಾರೆ ಎನ್ ಮಂಜುಶ್ರೀ, ಯೋಜನಾ ನಿರ್ದೇಶಕರು. 7:45 ಬೆಂಗಳೂರು ಕೇಂದ್ರದಿಂದ ನಿತ್ಯ ವಿಜ್ಞಾನ. ಪ್ರಸ್ತುತಿ ಕ್ಷಮಾ ವಿ.